ಹೊಸದಾದ ಇನ್ನೊಂದು ಪಂಚಕವನ್ನು ತಗೋಬೇಕು ಅಂತ ಮಾಡಿದ್ದೀನಿ. ಆ ಪಂಚಕ ತುಂಬಾ ಸುಂದರವಾಗಿದೆ. ಅದರ ಹೆಸರು ಕೌಪೀನ ಪಂಚಕ. ಬರ್ಕೊಳ್ಳಿ, ಡಿಕ್ಟೇಷನ್ ಕೊಡ್ತೀನಿ. ಮೊದಲನೇ ಶ್ಲೋಕ ಎಲ್ಲೆಲ್ಲ ಬರ್ಕೋಬೇಡಿ, ಅದೇನು ಫೈಲ್ ಕೊಟ್ಟಿದ್ದೀವಿ ಆ ಫೈಲ್ನಲ್ಲಿ ಎಂಟಿ ಪೇಜಸ್ ಕೊಟ್ಟಿದ್ದೀವಿ. ಆ ಎಂಟಿ ಪೇಜಸ್ನಲ್ಲಿ ಖಾಲಿ ಪೇಜಸ್ನಲ್ಲಿ ನಾನು ಹೇಳ ಶ್ಲೋಕ ಬರ್ಕೋಳ್ಳಿ, ಸ್ವಲ್ಪ ಜಾಗ ಬಿಟ್ಟು ಮುಂದೆ ಎರಡನೇ ಶ್ಲೋಕ ಬರ್ಕೊಳ್ಳಿ. ನಮಗೆ ಇವತ್ತಿನಿಂದ ಸಹಿತವಾಗಿನ ಐದು ಕ್ಲಾಸ್ ಇದೆ. ಹೌದಾ? ಹೌದೇನು? ಇವತ್ತೇನು ತಾರೀಕು? ಇವತ್ತು ತಾರೀಕು 22, 23, 24, 25, 26 ಸಂಜೆ ಎರಡು ನಾಲ್ಕು ಕ್ಲಾಸ್ನಲ್ಲಿ ಈ ಪಂಚಕ ಮುಗಿಬೇಕು. ಚಿಕ್ಕದಿದೆ. ವೇದಾಂತ ವಾಕ್ಯೇಶು ಬರ್ಕೊಳ್ತಾ ಇದ್ದೀರಾ? ವೇದಾಂತ ವಾಕ್ಯೇಶು ಸದಾ ರಮಂತಃ, ಸದಾ ರಮಂತಃ ಎರಡನೇ ಲೈನು, ಭಿಕ್ಷಾನ್ನ ಮಾತ್ರೇಣ ಚ ತುಷ್ಟಿಮಂತಃ. ತುಷ್ಟಿಮಂತಃ ಮಾತ್ರೇಣ, ವೇದಾಂತ ಮಾತ್ರೇಣ ಗಗಣ ಭಿಕ್ಷಾನ್ನ ಮಾತ್ರೇಣ ಸ್ಪೇಸ್ ಚ ಮತ್ತೆ ಸ್ಪೇಸ್ ತುಷ್ಟಿಮಂತಃ. ತುಷ್ಟಿಮಂತಃ ಮೊದಲೇನೇನು ವಿಶೋಕಮಂತಃ, ವಿಶೋಕಮಂತಃ ವಿಶೋಕಮಂತಃ ಸ್ಪೇಸ್ ಕರುಣೈಕಮಂತಃ, ಕರುಣೈಕವಂತಃ ವಿಶೋಕಮಂತಃ ಕರುಣೈಕವಂತಃ. ನಾಲ್ಕನೇ ಲೈನು ಕೌಪೀನವಂತಃ, ಕೌ ಕೌ ಗೊತ್ತಾಯ್ತಾ, ಕೌಪೀನವಂತಃ ಖಲು ಭಾಗ್ಯವಂತಃ, ಖಲು ಭಾಗ್ಯವಂತಃ ಕೌಪೀನವಂತಃ ಖಲು ಭಾಗ್ಯವಂತಃ. ಇನ್ನೊಂದ್ಸಲ ವೇದಾಂತ ವಾಕ್ಯೇಶು ಸದಾ ರಮಂತಃ ಭಿಕ್ಷಾನ್ನ ಮಾತ್ರೇಣ ಚ ತುಷ್ಟಿಮಂತಃ ವಿಶೋಕಮಂತಃ ಕರುಣೈಕವಂತಃ ಕೌಪೀನವಂತಃ ಖಲು ಭಾಗ್ಯವಂತಃ. ರಾಗ ಕೇಳ್ಕೊಳ್ಳಿ. ವೇದಾಂತ ವಾಕ್ಯೇಶು ಸದಾ ರಮಂತಃ, ವೇದಾಂತ ವಾಕ್ಯೇಶು ಸದಾ ರಮಂತಃ, ಭಿಕ್ಷಾನ್ನ ಮಾತ್ರೇಣ ಚ ತುಷ್ಟಿಮಂತಃ. ಭಿಕ್ಷಾನ್ನ ಮಾತ್ರೇಣ ಚ ತುಷ್ಟಿಮಂತಃ. ವಿಶೋಕಮಂತಃ ಕರುಣೈಕವಂತಃ, ವಿಶೋಕಮಂತಃ ಕರುಣೈಕವಂತಃ. ಗೋಪೀನವಂತ ಖಲು ಭಾಗ್ಯವಂತ. ಗೋಪೀನವಂತ ಖಲು ಭಾಗ್ಯವಂತ. ವೇದಾಂತ ವಾಕ್ಯೇಷು ಸದಾ ರಮಂತಃ. ಭಿಕ್ಷಾನ್ನ ಮಾತ್ರೇನ ಚತುಷ್ಟಿಮಂತಃ. ವಿಶೋಕಮಂತಃ ಕರುಣೈಕವಂತಃ. ಗೋಪೀನವಂತಃ ಖಲು ಭಾಗ್ಯವಂತಃ. ಗೋಪೀನವಂತಃ ಖಲು ಭಾಗ್ಯವಂತಃ. ಎಲ್ಲರೂ ಕೂಡ ಹೇಳೋಣ. ವೇದಾಂತ ವಾಕ್ಯೇಷು ಸದಾ ರಮಂತಃ. ವಿಶೋಕಮಂತಃ ಕರುಣೈಕವಂತಃ. ಗೋಪೀನವಂತಃ ಖಲು ಭಾಗ್ಯವಂತಃ. ಸಾಧಕರಿಗೆ ಮೋಕ್ಷವನ್ನು ಸಾಧಿಸಬೇಕೆಂದು ತಮ್ಮ ಈ ಪೂರ್ವದಲ್ಲಿಯ ಎಲ್ಲ ಹೊಂದಾಣಿಕೆಗಳನ್ನು ಕೂಡ ಬೆನ್ನು ತೋರಿಸಿ ಇನ ದಿಸ್ ವರ್ಲ್ಡ್ ಸಾಕಪ್ಪ ಈ ಜಗತ್ತು ಇದು ಎಷ್ಟು ತೊಳೆದರೂ ಇಷ್ಟೇ ಕಷ್ಟವಿದರೊಳಗೆ ಎಳ್ಳಷ್ಟು ಸುಖವಿದೆ. ಇಷ್ಟು ಸುಳ್ಳೆಂಬುದು ತಿಳಿಯಲಿಲ್ಲವೇ ಮೂರ್ಖ? ಈ ಸಂಸಾರದಲ್ಲಿ ಕಷ್ಟ ಇದರೊಳಗೆ ಎಳ್ಳಷ್ಟು ಸುಖವಿಲ್ಲ. ಇನ್ನೂ ತಿಳಿದಿರುವ ನನಗೆ ಕೆಲವರಿಗೆ ತಿಳಿಯೋದಿಲ್ಲ, ಅಷ್ಟು ಹೊರತ ಬಿದ್ದಿರೋದಕ್ಕೆ ರಿಪ್ಸ್ ಬಾರ್ಕೋಲ್ ಹೊಡೆತ ಚಾಪು ಕೆಲಸ. ಯಾರಾದರೂ ಈ ಪ್ರಕಾರವಾದ ಸಂಸಾರದ ಜಗತ್ತಿನ ಸಂಬಂಧಗಳಿಗೆ ಬೆನ್ನು ತೋರಿಸಿ, ಹೇಗೆ ಬೆನ್ನು ತೋರಿಸಿರ್ತಾರೆ ಅಂತಂದ್ರೆ, ಬೆಕ್ಕು ಕಕ್ಕಿದ ನಂತರ ಪುನಃ ಮೂಸು ನೋಡೋದಿಲ್ಲ, ಒಳ್ಳೆ ಮೂಸು ನೋಡೋದಿಲ್ಲ ಬೆಕ್ಕು. ಹಿಂದೆ ನಿಂತುಕೊಂಡು ಮಣ್ಣನ್ನು ತೂರ್ತದೆ, ಅದಕ್ಕಂತಾರೆ ವೈರಾಗ್ಯ, ಅದಕ್ಕಂತಾರೆ ಮುಕ್ಷುತ್ವ. ಹೀಗೆ ಒಬ್ಬ ಮುಕ್ಷು, ಹೀಗೆ ಒಬ್ಬ ಯುವಕ ಜಗತ್ತಿನ ಎಲ್ಲ ಸುಖ ದುಃಖ ನೋವುಗಳಿಗೆ ಬೆನ್ನು ತೋರಿಸಿ ಹೇ ಸದ್ಗುರು ನನಗೆ ಮೋಕ್ಷವನ್ನೇ ಬೇಕು, ಬ್ರಹ್ಮ ಬ್ರಹ್ಮ ಏಕಂ ಅರ್ಚತ ಎಲ್ಲೋ ಕೆಲವಲ್ಲ ಈಗಿದು ಸ್ಟೇಟ್ಮೆಂಟ್ ಅಲ್ಲ, ನಿಮಗೆ ಈಗಿದ ಹೇಳಿದ್ನಲ್ಲ ಬ್ರಹ್ಮ ಏಕಂ ಅರ್ಚತ, ಇದು ಸ್ಟೇಟ್ಮೆಂಟ್ ಏನು? ಈಗಾಗಲೇ ಇದ್ರ ಬಗ್ಗೆ ತಿಳಿದಿಲ್ಲ, ಈಗಾಗಲೇ ನೀವು ಏನೇನು ತಿಳಿದಿದ್ದರೋ ಅದಷ್ಟನ್ನು ಮಾತ್ರ ಕೋರ್ಸ್ ಮಾಡ್ತೀನಿ. ದಟ್ ಇಸ್ ಮೆಥಡಾಲಜಿ. ನನಗೆ ಎಷ್ಟು ಗೊತ್ತದ ಆ ಪಾಂಡಿತ್ಯ ಅವಶ್ಯಕತೆಗೋ ನಿಮಗೆ ವಿಷಯವನ್ನು ತಿಳಿಸುವುದು ಅವಶ್ಯಕತೆ. ಒಂದು ವೇಳೆ ನನ್ನ ಪಾಂಡಿತ್ಯವನ್ನು ನಾನು ಪ್ರದರ್ಶನ ಮಾಡಿದರೆ ಏ ಆ ಸ್ವಾಮೀಜಿ ಏನು ಎಷ್ಟು ತಿಳ್ಕೊಂಡಾರು, ಅಪ್ಪ ಏನು ಮಾತಾಡ್ತಾರೆ, ಗಳಗಳಗಳ ಮಾತಾಡ್ತಾರೆ. ಆಯ್ತಪ್ಪ ನಿನಗೇನಾಗ್ತಾ ಇತ್ತು, ಅಯ್ಯೋ ನಮ್ಮಂಥವ್ರಿಗೆಲ್ಲ ಏನಾಗ್ತಾ ಇರ್ತದೆ. ಸ್ವಾಮಿ ರಂಗನಾಥ ಅಂತ ಹೈದರಾಬಾದ್ನಲ್ಲಿ ರಾಮಕೃಷ್ಣ ಮತ್ ಹೆಡ್ ಸ್ವಾಮಿ ರಂಗನಾಥ ಗ್ರೇಟ್ ಸ್ಕಾಲರ್, ಎಷ್ಟು ಸ್ಕಾಲರ್ ಅಂಡ್ ಪ್ಯಾರಲಲ್ ಅಂತ ಸ್ಕಾಲರ್ ಭಾರತ ದೇಶದಲ್ಲಿ ಯಾರು ಹುಟ್ಟಲಿ ಅಂತ ಸ್ಕಾಲರ್ ಅವ್ರು ಮಾತಾಡಿದ ಯಾರಿಗೂ ಏನು ಅರ್ಥ. ನಾನು ಹೈದರಾಬಾದ್ ಹೋಗಿ ಕೇಳಿದೆ ಅವ್ರ ಉಪನ್ಯಾಸ ಚಿನ್ನಾನಂದರು ಎರಡು ಗಂಟೆ ಕೂತ್ಕೊಂಡು ಅವ್ರ ಉಪನ್ಯಾಸ ಎರಡು ಗಂಟೆ ಮಾತಾಡಿದ್ರು. ಬಹಳ ದೀರ್ಘ ವಾಗ್ಮಿ, ಬಹಳ ದೀರ್ಘ ಸಮಯ ವಾಗ್ಮಿ. ಹೈದರಾಬಾದ್ನಲ್ಲಿ ಕಚ್ ಭವನ ಅಂತಿತ್ತು, ಆ ಕಚ್ ಭವನದಲ್ಲಿ ಅವರು ಉಪನ್ಯಾಸ ಮಾಡಿದ್ರು. ಆಮೇಲೆ ಚಿನ್ನಾನಂದರು ಹೇಳಿದ್ರು, ಬ್ರಹ್ಮಚಾರಿ ಟೇಕ್ ಯುವರ್ ಬುಕ್ ಇಮಿಡಿಯೇಟ್ಲಿ ಬ್ಯಾಕ್ ಹೋಮ್ ಅಂಡ್ ರೈಟ್ ಅಪ್ ಆಲ್ ದಿ ಸಮರಿ ಆಫ್ ರಂಗನಾಥಾನಂದ ಸ್ಟಾಕ್. ಅವ್ರು ಮಾಡಿದ ಉಪನ್ಯಾಸ ಸಮರಿಯನ್ನ ಬರೀರಿ, ಆಮೇಲೆ ಊಟ. ಮಿಲಿಟ್ರಿ ಅಂದ್ರೆ ಮಿಲಿಟ್ರಿ, ವೆರಿ ಮಿಲಿಟ್ರಿ ಡಿಸಿಪ್ಲಿನ್. ಆಗಲೆ ಒಂದೂವರೆ ಆಗಿದೆ, ಇನ್ನು ಹೋಗುದು ಯಾವಾಗ? ಅಲ್ಲಿಗೆ ಹೋಗ್ಲಿಕ್ಕೆ ಅರ್ಧ ಗಂಟೆ ನಮ್ಮ ರೂಮ್ಗಳಿಗೆ. ಆಮೇಲೆ ಬರೆಯೋದು ಯಾವಾಗ, ಬರುವುದು ಯಾವಾಗ? ನಾನು ಹೇಗೆ ಕೂತ್ಕೊಂಡಿದ್ದೆ. ಐ ಸೇಡ್ ಡಿಡ್ ಯು ಲಿಸನ್ ಟು ದಟ್? ನಾ ಏನು ಹೇಳಿದೆ ನಿಮಗೆ ಕೇಳಪ್ಪ? ಗೋ ಓದಿಯಪ್ಪ. ಆನಂತರ ಯಾರು ಎರಡು ಪೇಜ್ ಬರ್ದು, ಯಾರು ನಾಲ್ಕು ಪೇಜ್ ಬರ್ದು, ಉದಾಹಕ್ಕೂ ಬರ್ತ ಹೋಗ್ರು ಲೇಖ. ಆಮೇಲೆ ಎಲ್ಲ ತಂದು ಸ್ವಾಮೀಜಿ ಕೈ ಕೊಟ್ಟು ಅದನ್ನು ನಾನು ಬಂಡಲ್ ಮಾಡಿದ್ರು ನನ್ನ ಜೀವನ ಇಟ್ಕೊಂಡು ಸೈಡ್ ಜೀವನಾಗ. ಯಸ್, ನಾವ್ ಯು ಕ್ಯಾನ್ ಗೋ ಫಾರ್ ಲಂಚ್. ಅಷ್ಟೊತ್ತು ಮೂರುವರೆ ಆಗಿತ್ತು, ಮೂರುವರೆಗೆ ಲಂಚ್. ಅಂಡ್ ಕಮ್ ಬ್ಯಾಕ್ ಇಮಿಡಿಯೇಟ್ಲಿ, ಐ ಹ್ಯಾವ್ ಎ ಕ್ಲಾಸ್ ಫಾರ್ ಯು. ಯು ಕ್ಯಾನಾಟ್ ಸೇ ಎನಿಥಿಂಗ್ ಟು ಯು, ಯು ಹ್ಯಾವ್ ಜಸ್ಟ್ ಫಾಲೋ. ಆನಂತರ ಸುಮಾರು ಮಾರ್ನಿಂಗ್ ಇರ್ತಿದ್ದೆ ರಿಸಲ್ಟ್ ಮರುದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ಶುರು ಮಾಡಿ. ಏನೋ ಹೂ ಇಸ್ ದಿ ವಿನ್ನರ್ ಇನ್ ದಿ ಎಸ್ ಎ? ನೀವು ಬರೆದಂತ ನಿಬಂಧಗಳಲ್ಲಿ ಮೊದಲನೇ ಪ್ರೈಸ್ ಯಾರಿಗಿದೆ ಗೊತ್ತಾ? ಮೊದಲನೇವ್ ಯಾರು ಅಂತ ಎಲ್ಲರೂ ಒಬ್ರು ಮುಖ ನೋಡಿ ನನ್ನ ಹೆಸರು ಓದಿ ಅದು ಖುಷಿಯಾಯ್ತು. ಹೋದೆ. ಐ ಡಿಂಟ್ ಕಾಲ್ ಯು ಹಿಯರ್, ಐ ನಿನ್ನ ಇಲ್ಲಿ ಬಾ ಅಂತ ಕರೀಲಿಲ್ಲ, ನಿನ್ನ ಹೆಸರು ಹೇಳಿದೆ ಅಷ್ಟೇ. ಪ್ಲೀಸ್ ಗೋ. ಎರಡು ಪೇಜು ಮೂರು ಪೇಜು ಬರೆದು ಅದು ಸುಮ್ಮನೆ ಕೂತ್ಕೊಂಡಿಲ್ಲ. ಏನು ಬರೆದಿದ್ದೇನೆ ಅದರೊಳಗೆ? ನಾ ಬರೆದಿದ್ದೆ, ಐ ಡೋಂಟ್ ನೋ ವೆದರ್ ವಾಸ್ ಎ ಗುಡ್ ಟಾಕ್ ಆರ್ ನಾಟ್, ಬಟ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಅವ್ರು ಕೊಟ್ಟದ್ದು ನನ್ನ ಇಂಗ್ಲೀಷಿಗಲ್ಲ, ಅವ್ರು ಕೊಟ್ಟದ್ದು ನನ್ನ ಎರಡರ ವಾಕ್ಯಗಳಿಗೆಲ್ಲ ನನ್ನ ಪ್ರಾಮಾಣಿಕತೆ. ನಾ ಅದು ಹೇಳೋದು ನಿಮಗೆ, ನಿಮ್ಮ ಪ್ರಾಮಾಣಿಕತೆ ಬಹಳ ಮುಖ್ಯ, ನಿಮ್ಮ ಹೃದಯವನ್ನು ತೆರೆದಿಡೋದು ಬಹಳ ಮುಖ್ಯ. ನಿಮ್ಮ ಪಾಂಡಿತ್ಯ ಆ ತಾಯಿ ಸರಸ್ವತಿ ಅನುಗ್ರಹದಿಂದ ತಾನೇ ಬರ್ತದೆ, ಯಾರು ಹೇಳ ಅದ್ರ ಬಗ್ಗೆ ಕಾಳಜಿ ಮಾಡಬೇಕಾಗಿಲ್ಲ. ಸಾಧನೆಯಲ್ಲಿ ಯಾವತ್ತೂ ಏನಂದ್ರೆ ನಮ್ಮ ಹೃದಯದ ಪ್ರಾಮಾಣಿಕತೆ ಇದೆ. ಬಿಕಾಸ್ ಐ ಹ್ಯಾವ್ ಗಾನ್ ಥ್ರೂ ಆಲ್ ದಿಸ್, ಇವೆಲ್ಲ ಸ್ಟೇಜ್ಗಳನ್ನ ಪ್ರಾಕ್ಟಿಕಲ್ ಆಗಿ ಅನುಭವಿಸಿ ಹೊರಗೆ ಬಂದವನ್ನ. ಹೀಗಾಗಿ ಆ ಮಾತುಗಳನ್ನ ಹೇಳಲಿಕ್ಕೆ ಭಾರಿ ಖುಷಿ ಪಡ್ತೇನೆ, ಇಷ್ಟಪಡ್ತೇನೆ. ಇಂತಹ ಪ್ರಾಮಾಣಿಕ ಅವರ ಸಾಧಕ, ಅವನು ಯಾವ ರೀತಿ ತನ್ನ ಜೀವನವನ್ನು ನಡೆಸ್ತಾನೆ. ಇಟ್ಸ್ ಓಕೆ, ನೀವು ಬರೋಕ್ಕೆ ಮುಂಚೆನೆ ಮಠ ಕಟ್ಟಿರ್ತಾರೆ, ನೀವು ಬರೋಕ್ಕೆ ಮುಂಚೆನೆ ಆಶ್ರಮ ಕಟ್ಟಿರ್ತಾರೆ, ನೀವು ಬರೋಕ್ಕಿನ ಮುಂಚೆನೆ ಕೋಣೆ ಇರ್ತದೋ, ಡಾರ್ಮೆಟ್ರಿ ಇರ್ತದೋ, ಅಥವಾ ನೀವು ಬರೋಕ್ಕಿನ ಮುಂಚೆನೆ ನಿಮ್ಮ ಆಹಾರ ತಿಂಡಿ ಎಲ್ಲ ವ್ಯವಸ್ಥೆ ಇರ್ತದೋ, ಇಟ್ಸ್ ಆಲ್ ಓಕೆ. ಈಗಿನ ಪರಿಸ್ಥಿತಿ ಅನುಸರಿಸಿ ಇವೆಲ್ಲವನ್ನು ಮಾಡಬೇಕಾಗ್ತದೆ. ಅದು ಇಟ್ಸ್ ಓಕೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೂ ಕೂಡ ನಮ್ಮ ಮನೋಭಾವನಾ ಹೇಗಿರಬೇಕು? ಸಾಧು ಅಂದ್ರೆ ಯಾರವನು? ಲೀಸ್ಟ್ ಅಟ್ಯಾಚ್, ಹ್ಯಾಸ್ ಅ ಲೀಸ್ಟ್ ಅಟ್ಯಾಚ್ಮೆಂಟ್. ಇನ್ಫ್ಯಾಕ್ಟ್ ವ್ಯಾಮೋಹದ ಗಂಧ ಕೂಡ ಅವನಲ್ಲಿರುವ, ಅವನು ಕೋಪಿನವನ. ಮೈ ಮೇಲೆ ಬಟ್ಟೆ ಇರಬಾರ್ದು ಅಂತಲ್ಲ, ಅವನು ಕೌಪೀನಾನೇ ಧರಿಸಬೇಕು ಅಂತನೂ ಅರ್ಥ ಇಲ್ಲ. ಲೀಸ್ಟ್ ಅಟ್ಯಾಚ್ಮೆಂಟ್. ಈಗಾಗಲೇ ನಮ್ಮ ಜೀವನದಲ್ಲಿ ಯಾರು ಬಂದು ಹೋಗಿದ್ದಾರೆ? ಇನ್ನು ನಮ್ಮ ಮುಂದಿನ ಜೀವನದಲ್ಲಿ ಯಾರು ಬರೋರಿದ್ದಾರೆ? ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂದೆ, ಮಿತ್ರರು, ಶತ್ರುಗಳು, ಬಂಧುಗಳು, ಬಾಂಧವರು, ಅಕ್ಕಪಕ್ಕದವರು, ಗುರುತಿನವರು, ಗುರುತಿಲ್ಲದೇ ಇದ್ದವರು, ಇವರ ಬಗ್ಗೆ ವೇಷ ಭೂಷಣಗಳು, ನಾಮ ರೂಪಗಳು, ಹೊಗಳಿಕೆಗಳು, ತೆಗಳಿಕೆಗಳು, ಇವೆಲ್ಲವುಗಳ ಬಗ್ಗೆ ಯಾವುದೇ ಮೋಹವನ್ನು ಇಟ್ಟುಕೊಂಡವನು ಯಾರೋ ಅವನು ಕೋಪೀನವಂತ. ನಾವೇನು ಅರ್ಥ ಮಾಡ್ಕೋತೀವಿ? ಕೋಪಿಯನ್ನು ಹಾಕೊಳ್ಳೋದು ಏನು? ಇದು ರಮಣ ಮಹರ್ಷಿಗಳು ಹೀಗೆ ಇದ್ರಲ್ಲಿ, ಅದಕ್ಕೆ ನಾನು ಹಾಗೆ ಮಂದಿ ಮಗನ, ನೀ ರಮಣ ಮಹರ್ಷಿ ಅಲ್ಲ, ನೀನು ರಮಣ ಮಹರ್ಷಿ ಅಲ್ಲ, ನೀನು ವಿವೇಕಾನಂದ ಅಲ್ಲ, ನೀನು ರಾಮಕೃಷ್ಣ ಅಲ್ಲ, ಮತ್ತು ನೀನು ಯಾರು? ನೀನು ನೀನು. ಯಾರದೋ ವೇಷವನ್ನು ನೀ ಹಾಕೋ ಅವಶ್ಯಕತೆ ಇಲ್ಲ, ಯಾರದೋ ಡೈಲಾಗ್ ಅನ್ನು ನನ್ನ ಡೈಲಾಗ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ನಿನಗೆ. ನಿನ್ನ ನಿನ್ನ ಆತ್ಮವಿಶ್ವಾಸ, ನಿನ್ನ ಆತ್ಮ ಶಕ್ತಿ, ಅದು ಆತ್ಮಸ್ಥೈರ್ಯ ನಿನ್ ಜೊತೆ ಇದೆ, ಅದನ್ನು ಜಾಗೃತ ಮಾಡು. ಅದು ಇಂತಹ ಕೋಪೀನವಂತಹ ಖಲು ಭಾಗ್ಯವಂತ, ಇವನೇ ನಿಜವಾದಂತಹ ಭಾಗ್ಯವಂತ, ಇವನೇ ಭಾಗ್ಯದಾತ. ಮೇರಿ ಮಾ ಭಾರತ್, ನಿನ್ನೆ ಮೋದಿ ಹೇಳಿದ್ರು, ಮೇರಿ ಮಾ ಭಾರತ್, ಭಾಜಪ್ಪ ಮೇರಿ ಮಾ. ಕಣ್ಣಾಗ ನೀರು ತುಂಬಿಕೊಂಡು ಉಮ್ಮಳಿಸಿ ದುಮ್ಮಳಿಸಿ ಒಳಗೆ ಉಕ್ಕಿ ಬಂದು ಕತ್ತಲವನಿಗೆ, ಭಾಜಪ್ಪ ಈಸ್ ಮೈ ಮದರ್. ಎಷ್ಟು ಡಿಟ್ಯಾಚ್ಮೆಂಟ್ ಇರಬೇಕು ಅವನಿಗೆ? ಆದರೂ ತಾಯಿ ಹೋಗಿ ನಮಸ್ಕಾರ. ಮತ್ತಿನ್ನೇನ್ ಮಾಡ್ತಾನೆ ಅಂತ ನಾನು ಕೇರ್ಫುಲ್ ಆಗಿ ನೋಡ್ತಾರೆ. ಅಲ್ಲಿ ಎಷ್ಟೋ ಸಣ್ಣ ಸಣ್ಣ ಹುಡುಗರಿದ್ದು, ಎಲ್ಲ ಅಣ್ಣನ ಮೊಮ್ಮಕ್ಕಳು, ತಮ್ಮನ ಮೊಮ್ಮಕ್ಕಳು, ಮಕ್ಕಳು, ಮೊಮ್ಮಕ್ಕಳು ಅಂತ ಎಲ್ಲರೂ ಇದ್ರು. ತಾಯಿಗೆ ನಮಸ್ಕಾರ ಮಾಡಿದ್ದು, ತಾಯಿಯ ಕುಂಕುಮ ಇಟ್ಟಿದ್ದು, ಗಟ್ಟಿ ಅವನಲ್ಲಿ ಹಾಕೊಂಡಿದ್ದು. ಅಷ್ಟೊತ್ತಿಗೆ ಒಂದು ಮಗು ಬಂದು ಹಿಡ್ಕೊಂಡೇ ಬಿಡ್ತು ಅವನಿಗೆ, ಅದು ತಲೆ ಮೇಲೆ ಇಷ್ಟು ಕೈ ಹಾಕ್ತಾನೆ, ಅವತ್ತು ಬಂದ್ಬಿಟ್ಟ. ನಾನೇನಾದರೂ ಮೋದಿ ಆಗಿದ್ರೆ ಕಡಿಮೆ ಕಡಿಮೆ ಅಲ್ಲ 15-20 ನಿಮಿಷ ಆದರೂ ನಾನು ತಾಯಿ ತೆಗಿತಿದ್ದೆ, ಅವರಿಗೆಲ್ಲ ಹೇಳ್ತಿದ್ದೆ. ನಿಮ್ಗೆ ಗೊತ್ತಾ, ಇದನ್ನ ನಾ ಏನಾಗ್ಬೇಕು ಅಂತ ನಿಮಗೆ, ನಾನು ನಿಮಗೆ ದೊಡ್ಡಪ್ಪ ಆಗ್ಬೇಕು, ನಾನು ನಿಮಗೆ ಚೆಕ್ಕಪ್ಪ ಆಗ್ಬೇಕು. ಇದು ನಮ್ಮ ರೂಢಿ, ಇದು ನಮ್ಮ ರೂಢಿ. ಇಂತಹ ಮೋದಿ ಅವನು ಹಾಕೋ ಶರ್ಟ್ ನೋಡ್ರಿ, ಅವನು ಹಾಕೋ ಜಾಕೆಟ್ ನೋಡ್ರಿ. ಒಂದೊಂದು ಜಾಕೆಟ್ ಕಡಿಮೆ 10,000 ರೂಪಾಯಿ ಬೇರೆ ರೀ ಅದಕ್ಕೆ. ಸ್ವಾಮಿ, ಇದೆಂತ ವ್ಯಾಮೋ, ಇದೆಂತ ಡಿಟ್ಯಾಚ್ಮೆಂಟ್ ಸ್ವಾಮೀಜಿ ಅನ್ನೋ ಪ್ರಶ್ನೆ ಬರ್ತದಲ್ಲ. ಇದೆಂತ ನಿರ್ಮೋಹತ್ವ, ಇದೆಂತ ವೈರಾಗ್ಯ ಸ್ವಾಮೀಜಿ, ದೇಶಕ್ಕಾಗಿ ನಾ ಇದ್ದೀನಿ, ನಾ ದೇಶದ ಮಗ ಅನ್ನವ, ಇಂಥ ಖಾಸಗಿ ಶರ್ಟ್ ಯಾಕೆ ಹಾಕೋಬೇಕು, ಇಂಥ ಖಾಸಗಿ ಜಾಕೆಟ್ ಯಾಕೆ ಹಾಕೋಬೇಕು? ಇದಕ್ಕೆ ನಿಮಗೆ ನಕಾರಾತ್ಮಕವಾದ ಉತ್ತರ ಸಿಗುತ್ತದೋ ಹಾಗೆ ನೀವು ವಿಚಾರ ಮಾಡಿ ಗೊತ್ತಿಲ್ಲ ಅಂತ ಅನಿಸುತ್ತದೆ. ಇದಕ್ಕೆ ಸಕಾರಾತ್ಮಕ ಉತ್ತರ ನೀವು ಹುಡುಕಿದ್ರು ನೀವು ಹಾಗೆ ಇರ್ಲಿಕ್ಕೆ ಸಾಧ್ಯ ಇದೆ. ಏನು ಸಕಾರಾತ್ಮಕವಾದ ಉತ್ತರ? ವೈರಾಗ್ಯ ಇರುವ ಅರ್ಥ ಆಲಸ್ಯತನ ಅಲ್ಲ. ವೈರಾಗ್ಯ ಇರುವ ಅರ್ಥ ಲೇಸಿನೆಸ್ ಅಲ್ಲ. ವೈರಾಗ್ಯದೊಳಗೆ ಶಿಸ್ತು ಕೂಡ ಅಳವಡಿಸ್ಕೋಬೇಕಾಗ್ತದೆ. ಶಿಸ್ತು ವೈರಾಗ್ಯಕ್ಕಲ್ಲ, ಶಿಸ್ತು ನನ್ನ ಮನಸ್ಸು ಬುದ್ಧಿಗಳು. ಅರ್ಥ ಆಗ್ತದೆ? ನನ್ನ ಮನಸ್ಸು ಬುದ್ಧಿಗಳೇನಿವೆಯೋ, ನನ್ನ ಅಂತಃಕರಣ ಏನಿದೆಯೋ, ನನ್ನ ಒಳಗಿನ ವಿವೇಕ ಏನಿದೆಯೋ, ಆ ವಿವೇಕಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡಬೇಕಾಗ್ತದೆ. ಆ ವಿವೇಕಕ್ಕೆ ಕೊಡಬೇಕಾದಂತಹ ಮಾರ್ಗದರ್ಶನ ಅದರ ಪ್ರಾಕ್ಟಿಕಲ್ ಎಲ್ಲಿಂದ ಶುರು ಆಗ್ತದೆ ಅಂತಂದ್ರೆ ದೇಹದಿಂದ ಶುರು ಆಗ್ತದೆ, ದೇಹದ ವೇಷದಿಂದ ಶುರು ಆಗ್ತದೆ. ಇದ್ರೊಳಗೆ ಹೈಜಿನ್ ಬರ್ತದೆ, ಇದ್ರೊಳಗೆ ಕ್ಲೀನ್ಲಿನೆಸ್ ಬರ್ತದೆ, ಇದ್ರೊಳಗೆ ಸ್ವಚ್ಛತಾ ಲಾಂಡ್ರಿ ಬರ್ತದೆ, ಇದ್ರೊಳಗೆ ಐರ್ನಿಂಗ್ ಬರ್ತದೆ, ಪ್ರೆಸ್ಸಿಂಗ್ ಬರ್ತದೆ, ಇದ್ರೊಳಗೆ ಹೇಗೆ ಮನಸ್ಸು ಬೇಕು ಅನ್ನೋದು ಬರ್ತದೆ. ಎವ್ರಿಥಿಂಗ್ ಯು ಗೆಟ್ ಇನ್ ದಿಸ್. ಆದರೂ ಕೂಡ ಅವನು ವೈರಾಗ್ಯ ಪುರುಷ. ಪೂಜ್ಯ ಸ್ವಾಮೀಜಿ ಬಟ್ಟೆ ಹಾಕೋತಾರೆ ಒಂದೇ ಥರ, ನಾವು ಅವರು ಒಂದೇ ಥರ ನೋಡಿ ನೋಡಿಲ್ಲ ಅದಕ್ಕೆ ಹೇಳ್ತೇನೆ. ಹಾಗೆಲ್ಲ ಹೇಳ್ಕೊಟ್ಟು ಹೋಗೋದಿಲ್ಲ, ಅವ್ರು ಅವ್ರು ಸ್ವಲ್ಪ ಎತ್ತರ, ನಾ ಸ್ವಲ್ಪ ಶಾರ್ಟ್, ಆದ್ರೆ ಮುಖ ವೇಷ ಎಲ್ಲ ಒಂದೇ ಥರ. ಹಾಕೊಂಡ್ರೆ ಬೆಳಿಗ್ಗೆ ಅವ್ರ ತಲೆ ಮೇಲೆ ಹಾಕೊಂಡಿದ್ರು ಮಧ್ಯಾಹ್ನ 2 ಗಂಟೆವರೆಗೂ ಫೋಲ್ಡ್ ಸಹಿತ ಆಗೋದಿಲ್ಲ. ಹಿಂಗೆ ಹ್ಯಾವ್ ಯು ಅಬ್ಸರ್ವ್ ದ ಹ್ಯಾವ್ ಯು ಅಬ್ಸರ್ವ್ ದ ಹ್ಯಾವ್ ಯು ಅಬ್ಸರ್ವ್ ದ ನಾ ಹಾಕಿದ ಅರ್ಧ ತಾಸ ಆಗ ಮುದ್ದೆ ಆಗಿರ್ಬಂತು. ಯು ಕ್ಯಾನ್ ಇಮ್ಯಾಜಿನ್, ಸ್ವಚ್ಛ ವೈರಾಗ್ಯ ಪುರುಷ ಲೀಸ್ಟ್ ಅಟ್ಯಾಚ್ಮೆಂಟ್, ಏನೂ ಅಟ್ಯಾಚ್ಮೆಂಟ್ ಇಲ್ಲ, ಆದ್ರೆ ಆ ಬಟ್ಟೆ ಸ್ವಲ್ಪ ಸುಕ್ಕಾಗದ ಹಾಗೆ ನೋಡ್ಕೋತಾರೆ. ಆ ಪಂಚೆ ಕೂಡ ಸುಕ್ಕಾಗಬಾರ್ದು. ಮಧ್ಯಾಹ್ನ ವಿಶ್ರಾಂತಿ ಮಾಡಿ ಹೊರಗೆ ಬಂದಾಗ ಮಾತ್ರ ಅದು ಸುಕ್ಕಾಗಿರ್ತದೆ, ಅನ್ಯಥಾ ನೋ ಫೋಲ್ಡ್ ನಥಿಂಗ್, ಹಿಂಗೇ ಇರ್ತದೆ. ಹಿಂಗೆ ಜಗ್ಗೋದು ಉಗ್ಗೋದು ಭಾಳ ಅಂದ್ರೆ ಇದು ಸ್ವಲ್ಪ ತಲೆಯಿಂದ ಹಿಂಗೆ ಸರಿತಿರ್ತದೆ, ಅದು ಸರಿ ಮಾಡ್ಕೊಡ್ತಾರೆ ಅಷ್ಟೇ ಅಷ್ಟೇ ಅವ್ರು ಮಾಡೋದು. ಉಳಿದೆಲ್ಲ ಹಾಗೆ ಇರ್ತದೆ. ಟೆಸ್ಕೋಟ್ ಡಿಸಿಪ್ಲಿನ್, ಇವನಿಗೆ ವೈರಾಗ್ಯ, ವೈರಾಗ್ಯ ಆದ್ದರಿಂದ ಇವನು ಅದಕ್ಕೆ ವೇಷಭೂಷಣ ಜಾಸ್ತಿ ಲಕ್ಷ ಕೊಡಬಾರ್ದು ಅನ್ನೋ ಪ್ರಶ್ನೆ ಇಲ್ಲ. ಕೋಪೀನವಂತಹ ಅನ್ನೋ ಒಂದೇ ಶಬ್ದಕ್ಕೆ ನಾ ಹೇಳಿಕತ್ತೀನಿ ನಿಮಗೆ. ಇದು ಯಾವ ವಿಷಯದಲ್ಲಿಯೋ, ಯಾವ ಪದಾರ್ಥದಲ್ಲಿಯೋ, ಯಾವ ವ್ಯಕ್ತಿಯಲ್ಲಿಯೋ, ಯಾವ ಸಂಬಂಧಗಳಲ್ಲಿಯೋ ಕಿಂಚಿತ್ತೂ ಮೋಹ ವ್ಯಾಮೋಹಗಳನ್ನ ಇಟ್ಟುಕೊಳ್ಳದೆ ಇದ್ದವನು ಯಾರೋ ಅವನು ಕೋಪಿನವಂತಹ, ಬಟ್ಟೆ ತೆಗೆದು ಒಗೆದು ಕೋಪಿನ ಹಾಕೊಂಡವನಲ್ಲ. ಅವನ ಬಟ್ಟೆಯಲ್ಲಿ ಇರ್ಬೋದು, ಶರ್ಟ್ ಹಾಕಿರ್ಬೋದು, ಐರನ್ ಶರ್ಟ್ ಹಾಕಿರ್ಬೋದು, ಅಟ್ಯಾಚ್ಮೆಂಟ್ ಇದೆಯೋ ಅಥವಾ ಮೋರ್ ದನ್ ಅಟ್ಯಾಚ್ಮೆಂಟ್ ಡಿಸಿಪ್ಲಿನ್ ಲೆಫ್ಟ್ ಟು ಯು ಟು ಡಿಸೈಡ್. ಈ ಪ್ರಕಾರವಾಗಿ ಯಾವನು ಎಲ್ಲವುಗಳಿಂದಲೂ ಕೂಡ ಆ ಸಂಬಂಧಗಳನ್ನು ಕಳಚಿಕೊಂಡವನಿದ್ದಾನೋ ಅವನು ಕೋಪೀನವಂತಹ, ಅವನು ಖಲು ಭಾಗ್ಯವಂತಹ, ಅವನೇ ಅತ್ಯಂತ ಹೆಚ್ಚಿನ ಭಾಗ್ಯವಂತನು ಅನಿಸಿಕೊಳ್ಳುತ್ತಾನೆ. ಆ ವಿಷಯದ ಮೇಲೆ 5 ಶ್ಲೋಕಗಳನ್ನು ಭಗವತ್ಪಾದಾಚಾರ್ಯರು ಬರೆದಿದ್ದಾರೆ. ಇದು ಕೂಡ ಭಗವತ್ಪಾದಾಚಾರ್ಯರ ಪಂಚಕಂ, ಕೋಪೀನ ಪಂಚಕಂ ಹೆಡ್ಲೈನ್ ಏನ್ ಬರ್ಕೊಂಡಿದ್ರಿ? ಕೌಪೀನ ಪಂಚಕಂ. ಅದರಲ್ಲಿ ಮೊದಲನೆಯ ಶ್ಲೋಕ, ವೇದಾಂತ ವಾಕ್ಯೇಶು ಸದಾ ರಮಂತ ರಮಂತ ಶಬ್ದ ರಮಂತ ಧಾತು ಯಾವುದು ರಂ ರಂ ಎಲ್ಲೋ ಕೇಳ್ದಂಗೆ ಅನಿಸ್ತದೆ ರಾಮ್ ಅಲ್ಲ ರಾಮ್ ಅಂದ್ರೆ ಅದು ಪರವಾಗಿಲ್ಲ ಇದೇನಿದೆ ರಂ ಸೇಮ್ ಏನ್ ರಂ ಅಂತೀರು ಆಧುನಿಕ ಕಾಲದೊಳಗ ಅದೇ ರಮ್ಮ ಇದು ಸಲಿಂಗ್ ಗೊತ್ತಿಲ್ಲ ಸಲಿಂಗ್ ಅದೇ ರಮ್ಮ ಆದರೆ ಅರ್ಥ ಬೇರೆ ಅರ್ಥನೂ ಆಲ್ಮೋಸ್ಟ್ ಅದೇ ಅರ್ಥ ಆಗ್ತದೆ ಇದಕ್ಕೇನು ಹೇಳ್ದು ಅಂತಂದ್ರೆ ಅವನು ಪಾನಮತ್ತನಾದಾಗ ಆ ಪಾನ ಆನಂದದಲ್ಲಿಯೇ ಒಳ್ಳಾಡ್ತಾ ಇರ್ತಾನೆ ಹೌದಾ ಗಟ್ಟರ್ನಲ್ಲಿ ಬಿದ್ದೇನೆ ಅನ್ನೋ ಎಚ್ಚರ ಇಲ್ಲ ತಿಪ್ಪೇಲಿ ಬಿದ್ದೇನೆ ಅನ್ನೋ ಎಚ್ಚರ ಇಲ್ಲ ಯಾರೋ ನನ್ನ ಮೇಲೆ ಉಗುಳ್ಯಾರ ಅನ್ನೋ ಹೆಸರಿಲ್ಲ ಇನ್ ಯಾರೋ ಚಾಪುಡಿ ಚಲ್ಲ್ಯಾರ ಅನ್ನೋ ಹೆಸರಿಲ್ಲ ಮತ್ತೆ ಎಲ್ಲಿರ್ತಾನವ ಅದು ಎಂಥ ಆನಂದ ಆ ಆನಂದದಲ್ಲಿ ರಮಣ ಮಾಡ್ತಾ ಇರ್ತಾನ ಅವನು ಅದೇ ಧಾತು ಇದು ಕೂಡ ಆದರೆ ರಮಣ ಮಾಡೋ ವಿಷಯ ವೈನ್ ಅಲ್ಲ ಆನಂದಿಸುವ ವಿಷಯ ಏನು ಅಂತ ಕೇಳಿದ್ದಾದ್ರೆ ವೇದಾಂತ ವಾಕ್ಯ ಅವನ ವೈದ್ಯ ತಗೊಂಡೋಗಿ ನೀವು ಎಲ್ಲೇ ಎಸರಿ ಸಕ್ಸಸ್ ನಲ್ಲಿ ಫೇಲಿಯರ್ ನಲ್ಲಿ ಲಾಭದಲ್ಲಿ ಹಾನಿಯಲ್ಲಿ ನುಕ್ಸಾನ್ನಲ್ಲಿ ಹೊಗಳಿಕೆಯಲ್ಲಿ ತೆಗಳಿಕೆಯಲ್ಲಿ ಎಲ್ಲೇ ತಗೊಂಡು ಹೋಗಿ ಇವನನ್ನ ಎಸರಿ ಆದರೆ ಇವನು ಪ್ರಜ್ಞಾನಂ ಬ್ರಹ್ಮ ವಿಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ತತ್ವಮಸಿ ಸಚ್ಚಿದಾನಂದಂ ಬ್ರಹ್ಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಕೇವಲಂ ಬ್ರಹ್ಮ ಬರೀ ಆ ಬ್ರಹ್ಮಾನಂದದಲ್ಲಿ ಬ್ರಹ್ಮಾನಂದ ವಾಕ್ಯಗಳಲ್ಲಿ ಬ್ರಹ್ಮಾನಂದ ಶಬ್ದಗಳಲ್ಲಿ ರಮಣ ಮಾಡ್ತಾ ಇರ್ತಾನೆ ಅವನು ರಮಣ ಮಾಡ್ದ ಇವನೂ ರಮಣ ಮಾಡ್ದ ಅವ ಕಾಮಣ್ಣ ಆಗಿ ಬಂದ ಇವ ರಾಮಣ್ಣ ಅವ ಎಲ್ಲಿ ರಮಣ ಮಾಡ್ದ ಅವನು ಆ ಒಂದು ಮತ್ತಿನಲ್ಲಿ ಇವನಿಗೂ ಮತ್ತೇರಿದೆ ಇದು ಯಾವ ಮತ್ತು ಇದು ವೇದಾಂತ ವಾಕ್ಯ ಏನಿದು ವೇದಾಂತ ವಾಕ್ಯ ಶಬ್ದ ವೇದಾಂತ ಏನಿದು ವೇದಾಂತ ವಾಕ್ಯ ವೇದಗಳ ಅಂತಭಾಗ ವೇದ ಪ್ಲಸ್ ಅಂತ ವೇದಾಂತ ಇಷ್ಟೇ ವೇದ ಪ್ಲಸ್ ಅಂತ ಇವ್ರು ಸಿಸ್ಟರ್ ವೇದ ಅಂತಿದ್ದಾರೆ ಮೈಸೂರಿನ ಹೌದಲ್ಲ ಅವರ ಮನೆ ಓಣಿಯ ಕೊನೆಗಿದೆ ವೇದ ಅಂತ ಇನ್ನು ಒಬ್ರು ಯಾರೋ ಪ್ರಶ್ನೆ ಕೇಳಿದ್ರು ವೇದಾಂತ ಅಂದ್ರೆ ಏನು ವೇದಾಂತ ಉಪದೇಶ ಅಂದ್ರೆ ಏನು ಇನ್ನೊಬ್ಬ ಉತ್ತರ ಕೊಡ್ತಾರೆ ಅಷ್ಟು ಗೊತ್ತಿಲ್ಲ ನಿಮ್ಗೆ ಇಲ್ಲಪ್ಪ ಅದಕ್ಕೆ ಕೇಳ್ತಾ ಇದ್ದೇನೆ ತಿಳಿಯಲಾರದ ವಿಷಯವನ್ನ ತಿಳಿಯದೇ ಇದ್ದವರಿಗೆ ತಿಳಿಯದಂತೆ ಹೇಳೋದೇ ವೇದ ತಿಳಿಯಲಾರದ ವಿಷಯವನ್ನ ತಿಳಿಯದೇ ಇದ್ದವರಿಗೆ ತಿಳಿಯದಂತೆ ಹೇಳೋದೇ ವೇದ ಅಂದ್ರೆ ಅರ್ಥ ಏನು ಅಷ್ಟು ಡ್ರೈ ಸಬ್ಜೆಕ್ಟ್ ಇದು ಎಷ್ಟು ಡ್ರೈ ಸಬ್ಜೆಕ್ಟ್ ಅಂತಂದ್ರೆ ಒಳ್ಳ ಮುಳ್ಳ ನಿಮಗೆ ಆತ್ಮ ಪರಮಾತ್ಮ ಘಟ ಪಟ ಮಠ ಅಂತ ನಾಲ್ಕು ಶಬ್ದ ಬಿಟ್ರೆ ಇನ್ನೊಂದು ಏನು ಇರೋದಿಲ್ಲ ಎರಡೂವರೆ ವರ್ಷ ನಿಮಗೆ ಕೂಡಿಸಿಕೊಂಡು ನಾನು ಹೇಳಬೇಕು ಎಷ್ಟಂತ ಹೇಳಿ ಮಾರೆ ಅದು ಹೇಳಲಿಕ್ಕೆ ಬರ್ತದೆ. ಮೊದಲು ನೀ ಆತ್ಮಾನಂದವನ್ನು ಆನಂದಿಸಿ ಮೊದಲು ಕಲಿಬೇಕು. ನೀನು ಆನಂದಿಸ್ತಾ ಇದ್ರೆ ಆನಂದ ತಾನೇ ಹೋಗ್ತದ ನಿಮ್ಮ ಜೊತೆಗೆ. ಅದಕ್ಕೆ ಮಧ್ಯೆ ಮಧ್ಯೆ ನಾನು ಜೋಕ್ ಮಾಡೋದು ಯಾಕೆ ನನಗೆ ಗೊತ್ತಾಯ್ತು. ಡೋಂಟ್ ಥಿಂಕ್ ಐ ಆಮ್ ನಾಟ್ ಸೀರಿಯಸ್ ಅಬೌಟ್ ದಿಸ್ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ನೀವು ಸೀರಿಯಸ್ನೆಸ್ ಇಲ್ಲ ತಿಳ್ಕೋಬೇಕು. ಮಹಾನ್ ಮಹಾನ್ ಪಂಡಿತರಲ್ಲಿ ಯಾವ ಸೀರಿಯಸ್ನೆಸ್ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಸೀರಿಯಸ್ನೆಸ್ ನನಗೆ ಇದ್ರ ಬಗ್ಗೆ ಇದೆ. ಜೊತೆಗೆ ನಾವು ಇದನ್ನು ಲಕ್ಷ್ಯ ಕೊಡಬೇಕು. ಏನು ಅಂದ್ರೆ ನಾಳೆ ನೀವು ಕೋರ್ಸ್ ಬಿಟ್ಟು ಹೋಗ್ಬಾರ್ದಲ್ವ. ಹೀಗಾದ್ರೂ ಮಾಡಿ ಹಿಡ್ಕೋಬೇಕಲ್ಲ. ಸ್ವಾಮಿ ನೀವೇ ಹೇಳಿದ್ರಿ ಪ್ರಾರ್ಥನೆ ಇರ್ತೀವಿ. ಜೊತೆಗೆ ಇದನ್ನು ಹೇಳದೆ ಪುರುಷ ಪ್ರಯತ್ನವೂ ಕೂಡ ಅವಶ್ಯಕತೆ. ಏನು ವೇದಾಂತ? ವೇದಗಳ ಅಂತಭಾಗ ವೇದಾಂತ. ಸ್ವಾಮಿ ಈ ವೇದಾಂತದಲ್ಲಿ ಏನೇನು ವಿಷಯಗಳಿವೆ? ಈ ವೇದಾಂತದಲ್ಲಿ ಇರುವ ವಿಷಯಗಳು ಉಪನಿಷತ್ತುಗಳು. ವೇದಗಳನ್ನು ನೀವು ಓದು ಬೇಡಾದ್ರೆ ಬಿಡು, ವೇದಗಳನ್ನು ಅಭ್ಯಾಸ ಮಾಡು ಬೇಡಾದ್ರೆ ಬಿಡು, ವೇದಗಳನ್ನು ಅನುಸರಿಸು ಅಥವಾ ಅನುಸರಿಸದೇ ಇರು. ಆದರೆ ವೇದಾಂತವನ್ನು ಮಾತ್ರ ಬಿಟ್ಟುಕೊಡಬೇಡ. ವೇದಾಂತದಲ್ಲಿ ಜಾತಿ ಇಲ್ಲ. ಪ್ಲೀಸ್ ನೋಟ್ ದಿಸ್. ವೇದಾಂತದಲ್ಲಿ ಜಾತಿ ಇಲ್ಲ. ವೇದಾಂತದಲ್ಲಿ ಧರ್ಮ ಭೇದ ಇಲ್ಲ. ವೇದಾಂತದಲ್ಲಿ ರಾಷ್ಟ್ರ ಭೇದ ಇಲ್ಲ. ವೇದಾಂತದಲ್ಲಿ ಮನುಷ್ಯ ಒಂದು ಬಿಟ್ಟರೆ ಇನ್ನೊಂದು ಏನೂ ಇಲ್ಲ. ಅದರಲ್ಲಿ ಈಗ ನಮ್ಮಿಂದ ಸುಮಾರು ಒಂದು 30 ಕ್ಲಾಸ್ ನೀವು ಕೇಳಿದ್ದೀವಿ, 35 ಕ್ಲಾಸ್ ಕೇಳಿದ್ದೀವಿ. ಇಷ್ಟೇ ಯಾಕೆ? ಸಂಸ್ಕೃತಿಗೆ ಹಿಡಿದು ಒಂದು 50 ಕ್ಲಾಸ್ ಕೇಳಿದ್ವಿ. ಈ 50 ಕ್ಲಾಸ್ನಲ್ಲಿ ಎಲ್ಲಾದರೂ ಒಂದು ಶಬ್ದ ಜಾತಿ ಶಬ್ದ ಬಂದಿದೆಯಾ? ಹೀಗೆ ಇನ್ನು 10 ವರ್ಷ ಕೇಳ್ರಿ, ಈ ಬಾಯಿಂದ ಜಾತಿ ಶಬ್ದ ಬರುದು. ಅಪ್ಪಿ ತಪ್ಪಿ ಕೂಡ ಬರೋದು. ದಟ್ ಇಸ್ ವೇದಾಂತ. ಔಪಚಾರಿಕವಾಗಿ ನಾವು ಹೇಳೋದಿಲ್ಲ, ಸತ್ಯಾಂಶದಲ್ಲಿ ಅದು ಇರೋದೇ ಆಗಿದೆ. ಈ ಉಪನಿಷತ್ತುಗಳಲ್ಲಿ ಅತಿ ಪ್ರಮುಖವಾದದ್ದು ಏನಿದೆ ಅಂತಂದ್ರೆ ಮಹಾವಾಕ್ಯ. ಈ ಉಪನಿಷತ್ತುಗಳಲ್ಲಿ ಇರುವಂತಹ ಪ್ರಮುಖವಾದ ಪ್ರಾಮುಖ್ಯತೆಯಿಂದ ಕೂಡಿದ್ದು ಏನು ಅಂತಂದ್ರೆ ಮಹಾವಾಕ್ಯ. ಮಹಾವಾಕ್ಯಗಳ ಸಾರ ಎದುರೊಳಗಿದೆ ಅಂತಂದ್ರೆ ಜೀವಾತ್ಮ ಪರಮಾತ್ಮನೋಹೋ ಐಕ್ಯಂ. ಜೀವಾತ್ಮ ಪರಮಾತ್ಮರಲ್ಲಿ ಐಕ್ಯವನ್ನು ತೋರಿಸ್ತಾರೆ. ಇವತ್ತು ನಮ್ಮ ಜೀವನ ಹೇಗಿದೆ? ನಾನೇ ಬೇರೆ, ಪರಮಾತ್ಮನೇ ಬೇರೆ. ಆ ಬೇರೆ ಬೇರೆ ಭಾವವನ್ನ ಡಿಸ್ಟರ್ಬ್ ಮಾಡುವುದಿಲ್ಲ, ಕೆಡಿಸುವುದಿಲ್ಲ. ಇದು ಮಣ್ಣಿನ ಮಡಿಕೆ ಅಂತ ನೀವು ತಿಳ್ಕೋಬೇಕಾದ್ರೆ ಇದನ್ನು ಒಡೆದೇ ತಿಳ್ಕೊಳ್ತೀರಾ? ಐ ರಿಪೀಟ್, ಇದು ಮಣ್ಣಿನ ಮಡಿಕೆ, ಇದು ಮಣ್ಣಿನಿಂದ ಮಾಡಿದ್ದು ಅಂತ ನೀವು ತಿಳ್ಕೋಬೇಕಾದ್ರೆ ಇದನ್ನು ಒಡೆದು ಬಿಟ್ಟೆ ತಿಳಿತೀರಾ? ಒಡೆದು ಪುಡಿ ಪುಡಿ ಆದ್ಮೇಲೆ ಓ ಇದು ಮಣ್ಣ ಇಲ್ಲ. ಇನ್ ಸ್ಪೈಟ್ ಆಫ್ ವಾಟ್ ಯು ಸೀ ಆಸ್ ಎ ಪಾಟ್, ಇದನ್ನ ಮಡಿಕೆ ಅಂತ ನೀ ನೋಡ್ತಾ ಇರ್ತೀಯ, ಇದನ್ನ ಮಡಿಕೆ ಅಂತ ಕೈನ ಮುಟ್ಟಿರ್ತೀಯ, ಇದನ್ನ ಮಡಿಕೆ ಅಂತ ನೀ ಕಾಫಿ ಹಾಕೊಂಡು ಚಾಯ್ ಹಾಕೊಂಡು ಕುಡಿದಿರ್ತೀಯ. ಆದರೂ ನಿನಗೆ ಗೊತ್ತಾಗ್ಬಿಡ್ತು. ಏನ್ ಗೊತ್ತಾಯ್ತು? ಇದು ಮಣ್ಣ. ಆ ವೇದಾಂತ ವಾಕ್ಯಗಳು ಹಾಗಿವೆ. ಅವು ಹಾಗಿವೆ ಅಂತಂದ್ರೆ ನಿನ್ನ ಜಗತ್ತಿನ ಯಾವ ಭಾವಗಳನ್ನು ಕೆಡಿಸುವುದಿಲ್ಲ. ನಿನ್ನ ಮತ್ತು ಭಗವಂತನಲ್ಲಿರುವಂತಹ ನಾವು ಅಭ್ಯಾಸ ಮಾಡಿದಂತೆ ವೇಷ ಭೂಷಣ ನಾಮ ರೂಪ ಇವು ಏನು ಭೇದಗಳಿದೆಯೋ ಇವಕ್ಕೆ ವಾಚ್ಯಾರ್ಥ ಭೇದಗಳು ನಾವು ಅಭ್ಯಾಸ ಮಾಡಿದ್ದೀವಿ. ಆ ವಾಚ್ಯಾರ್ಥ ಭೇದಗಳನ್ನ ಅದಕ್ಕೆ ಕೆಡಿಸುವುದೇ ಇಲ್ಲ, ಇರ್ಲಿ ಬಿಡು. ಆದರೂ ನಿನಗೆ ಸ್ಪಷ್ಟವಾದ ನಿಖರವಾದ ದೃಢ ನಿಶ್ಚಿತವಾದ ಜ್ಞಾನವನ್ನ ಸ್ಪಷ್ಟೀಕರಿಸ್ತಾರೆ. ಅವಕ್ಕ ವೇದಾಂತ ವಾಕ್ಯಗಳು ಅಂತ ಕರೀತಾರೆ, ಅವುಗಳನ್ನು ಮಹಾವಾಕ್ಯಗಳು ಅಂತ ಕರೀತಾರೆ. ಇಂತಹ ಮಹಾವಾಕ್ಯಗಳಲ್ಲಿ ಸದಾ ರಮಂತಹ, ವೇದಾಂತ ವಾಕ್ಯೇಶು ಸದಾ ರಮಂತಹ. ನೋಡೋಣ ಮುಂದಿನ ವಾಕ್ಯ ಏನಿದೆ ಅಂತ. ನಾಳೆ ಯು ಬಿಲೀವ್ ಮೀ, ನಾ ಈ ಸ್ತೋತ್ರ ತಗೊಳ್ತಾ ಇರೋದು ಫಸ್ಟ್. ನಾನೆಲ್ಲ ಇವರಿಗೆ ಕೊಟ್ಬಿಡ್ತೇನೆ, ನೀ ತಗೋ ನೀ ತಗೋ ನೀ ತಗೋ ಅಂತ ಹೇಳ್ತೇವೆ. ಸ್ವಾಮೀಜಿ ಎಕ್ಸ್ಪರ್ಟ್ ಇದೆ.